ಬುದ್ಧಾವತಾರ ಹೇಗೆ ನಡೆಯಿತು ಅನ್ನೋದಕ್ಕೆ ಭಾಗವತ ತಿಳಿಸುತ್ತೆ. ಬುದ್ಧೋ ನಾಮ್ನ ಜನಸುತಃ ಕೀಕಟೇಶು ಭವಿಷ್ಯತಿ ಅಂತ. ತ್ರಿಪುರಾಸುರರಲ್ಲಿ ಮೊದಲನೇ ಆಗಿರ್ತಕ್ಕಂಥ ಶುದ್ಧೋಧನ ಅನ್ನೋ ಹೆಸರುಳ್ಳ ಜನನಾಗಿ ಹುಟ್ಟಿರ್ತಾನವನು, ಅವನ ಮಗನಾಗಿ ಭಗವಂತ ಅವತಾರ ಮಾಡ್ದ ಅಂತ. ನಮಗೊಂದು ಸಂಶಯ, ಅಸುರನಲ್ಲಿ ವಿಷ್ಣುವಿನ ಅವತಾರ ಹೇಗೆ ಸಾಧ್ಯ? ಅಸುರನಲ್ಲಿ ವಿಷ್ಣು ಶಿಶುವಾಗಿ ಅವತಾರ ಮಾಡಿಲ್ಲ, ಅದರ ಬದಲಾಗಿ ಆಗ ತಾನೇ ಹುಟ್ಟಿರ್ತಕ್ಕಂಥ ಅಸುರ ಶಿಶುವನ್ನು ದೂರ ಎಸೆದು ವಿಷ್ಣು ತಾನೇ ಶಿಶುವಾಗಿ ಅಲ್ಲಿ ಮಲಗಿದ. ಇದನ್ನು ತಿಳಿದೇ ಇರತಕ್ಕಂಥ ಜಿನ ಮೊದಲಾದವರೆಲ್ಲರೂ ಪರಮಾತ್ಮನನ್ನೇ ತಮ್ಮ ಮಗು ಅಂತ ಭ್ರಮಣೆ ಮಾಡಿದರು. ನಮ್ಗೆ ಇನ್ನೊಂದು ಸಂಶಯ, ದಶಾವತಾರಗಳಲ್ಲಿ ಸೇರಿದ ಬುದ್ಧನೇ ಬೇರೆ, ಶುದ್ಧೋಧನ ಮಗನಾಗಿರ್ತಕ್ಕಂಥ ಗೌತಮ ಬುದ್ಧನೇ ಬೇರೆನಾ ಅಂತ ಕೇಳಿದ್ರೆ, ಅಲ್ಲ, ಶುದ್ಧೋಧನ ಮಗನಾಗಿರ್ತಕ್ಕಂಥ ಬುದ್ಧನೇ ದಶಾವತಾರಗಳಲ್ಲಿ ಸೇರಿರ್ತಕ್ಕಂಥ ಬುದ್ಧ. ಇವನಿಗಿಂತ ಭಿನ್ನನಾಗಿರ್ತಕ್ಕಂಥ ಮತ್ತೊಬ್ಬ ಬುದ್ಧ ಅನ್ನೋನಿಲ್ಲ. ಅದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ, ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಶುದ್ಧೋಧನತ್ಯೇವ ಜಿನೇಪಿ ಚೋಕ್ತಃ. ಶುದ್ಧೋಧನನನ್ನೇ ಜಿನ ಅಂತ ಭಾಗವತದಲ್ಲಿ ಹೇಳಿರ್ತಕ್ಕಂಥದ್ದು, ಇವನ ಮಗನಾಗಿಯೇ ಭಗವಂತ ಅವತಾರ ಮಾಡಿದ್ದು. ಆ ಮಗುವನ್ನು ಕಂಡು ನೀನು ಯಾರು ಅಂತ ಕೇಳಿದಾಗ, ನಾನು ಎಲ್ಲವನ್ನು ತಿಳಿದವದಾದ್ರಿಂದ ನಾನು ಬುದ್ಧ ಅಂತ ಶಿಶು ಉತ್ತರ ಕೊಡುತ್ತೆ. ಶಿಶುವನ್ನು ಮಾತು ಕೇಳಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಆ ಬುದ್ಧ ಎಲ್ಲ ಅಸುರರಿಗೆ ಏನು ಅಂತ ಉಪದೇಶ ಮಾಡ್ದ ಅಂತ ಕೇಳಿದ್ರೆ, ಎಲ್ಲವೂ ಕ್ಷಣಿಕ, ಎಲ್ಲವೂ ಶೂನ್ಯ, ಎಲ್ಲವೂ ಅಸತ್ಯ ಅಂತ ಉಪದೇಶ ಮಾಡ್ದ. ದೇವತೆಗಳೆಲ್ಲ ಯಾಕೆ ಬುದ್ಧನ ಮೇಲೆ ಯುದ್ಧ ಮಾಡಿದ್ರು ಅಂತ ಕೇಳಿ, ಇದೊಂದು ಪ್ರೀ ಪ್ಲ್ಯಾನ್ಡ್ ಡ್ರಾಮಾ, ನಾಟಕ. ಅಲ್ಲಿರ್ತಕ್ಕಂಥ ಅಸುರರಿಗೆ ತನ್ನ ಮೇಲೆ ಮಹತ್ವ ಬುದ್ಧಿ ಹುಟ್ಟಲಿಕ್ಕೆ ಇದೊಂದು ನಾಟಕ. ವಿಷ್ಣುನೂ ಕೂಡ ಬುದ್ಧನ ಮುಂದೆ ಸೋತಂತೆ ನಟನೆ ಮಾಡ್ದ. ಎಲ್ಲ ದೇವಾನುದೇವತೆಗಳು ಕೂಡ ಬುದ್ಧನ ಮೇಲೆ ಆಯುಧಗಳನ್ನು ಪ್ರಯೋಗ ಮಾಡಿದಾಗ ಬುದ್ಧ ಎಲ್ಲವನ್ನು ಕೂಡ ತಾನೇ ನುಂಗ್ದ. ವಿಷ್ಣು ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿದಾಗ ಅದನ್ನು ತಾನೇ ಹಿಡಿದು ಅದನ್ನು ಆಸನವನ್ನಾಗಿ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೋತಾನೆ. ಆಗ ದೇವತೆಗಳೆಲ್ಲ ನೀನೇ ಸರ್ವೋತ್ತಮ ಅಂತ ಸ್ತೋತ್ರ ಮಾಡಿ ತಮ್ಮ ತಮ್ಮ ಲೋಕಕ್ಕೆ ವಾಪಸ್ ಹೊರಟು ಹೋಗ್ತಾರೆ. ಜಿನ ಮೊದಲಾಗಿರ್ತಕ್ಕಂಥ ದೈತ್ಯರು ಬುದ್ಧನ ಮಾತುಗಳನ್ನು ಪ್ರಮಾಣ ಅಂತ ನಂಬಿದ್ರು. ಸತ್ಯ ಸ್ವರೂಪರಾಗಿರ್ತಕ್ಕಂಥ ವಿಷ್ಣುವೇ ಬುದ್ಧನಾಗಿದ್ದಾನೆ, ಇವನು ಬುದ್ಧನಾಗಿದ್ದಾಗ ಸುಳ್ಳು ಧರ್ಮವನ್ನು ಉಪದೇಶಿಸಿದ್ದು ಹೇಗೆ, ಇದು ಕಪಟ ಅಥವಾ ಮೋಸ ಅಲ್ವಾ ಅಂತ ಒಂದು ಪ್ರಶ್ನೆ ಬಂದರೆ, ಭಗವಂತ ಎಂದೂ ಸುಳ್ಳನಾಡೋದಿಲ್ಲ. ಬುದ್ಧನ ಮಾತನ್ನು ಕೇಳಿರ್ತಕ್ಕಂಥ ಅಸುರರು ವೈದಿಕ ಜ್ಞಾನ ಧರ್ಮಗಳನ್ನು ತೊರೆದದ್ದು ತಮ್ಮ ಮಾತಿನಿಂದ. ಎಲ್ಲವೂ ಶೂನ್ಯ ಎಂಬುದು ಬುದ್ಧನ ನಿಜವಾದ ಅಭಿಪ್ರಾಯ ಅಲ್ಲ. ಹಂಗಾರೆ ಅದು ಹೇಗೆ ಅರ್ಥ ಮಾಡಬೇಕು ಅಂತ ಕೇಳಿದರೆ, ತನ್ನ ಹೃದ್ಗತವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ದೇವತೆಗಳ ಹತ್ರ ಬುದ್ಧನೇ ಹೇಳ್ತಾನೆ. ದೇವಲೋಕದಲ್ಲಿ ಸಮಸ್ತ ದೇವತೆಗಳಿಗೆ ತನ್ನ ಮಾತುಗಳ ನಿಜ ಅಭಿಪ್ರಾಯವನ್ನು ತಿಳಿಸ್ತಾನೆ. ಅದೇ ಮುಂದೆ ಪ್ರಶಾಂತ ವಿದ್ಯೆ ಅಂತ, ವೇದಗಳ ಸಾರರೂಪವಾಗಿದ್ದೇ ಪ್ರಶಾಂತ ವಿದ್ಯೆ ಅಂತ. ಬುದ್ಧ ಜಡವಾದ ಪ್ರಪಂಚ ಅದನ್ನು ಜ್ಞಾನ ಅಂತ ಹೇಳಿದ, ಅದನ್ನ ಏನರ್ಥ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಜ್ಞ ಅಂದರೆ ಎಲ್ಲವನ್ನೂ ತಿಳಿದ ಭಗವಂತನ, ಅನ ಜಗತ್ತು ಪ್ರವೃತ್ತಿ ಮಾಡತ್ತೆ, ಜ್ಞ ಪ್ಲಸ್ ಅನ ಜ್ಞಾನ. ಅನ ಅಂದರೆ ಜಗತ್ತು ಪ್ರವೃತ್ತಿ ಮಾಡುತ್ತೆ, ಜ್ಞ ಅಂದರೆ ಎಲ್ಲವನ್ನು ತಿಳಿದ ಭಗವಂತ. ಆದ್ದರಿಂದ ಇದು ಜ್ಞಾನರೂಪ ಅಂತ ಅಷ್ಟೇ ಅರ್ಥ ಹೊರತು ಜಡವು ಚೇತನ ಸ್ವರೂಪ ಅಂತ ಅರ್ಥ ಅಲ್ಲ. ಸಮಸ್ತ ಜಗತ್ತು ಕೂಡ ಶೂನ್ಯ ಅಂತ ಬುದ್ಧ ಉಪದೇಶ ಮಾಡಿದ್ನಲ್ಲ, ಅದರ ಅರ್ಥ ಏನು ಅಂತ ಸಂಶಯ ಬಂದರೆ, ಶೂನ್ಯ ನಾಮಕನಾಗಿರ್ತಕ್ಕಂಥ ಪರಮಾತ್ಮನಿಂದ ಪ್ರೇರಿಸಲ್ಪಡೋ ಕಾರಣ ಜಗತ್ತು ಶೂನ್ಯ ಅಂತ ಇಷ್ಟೇ ಅಭಿಪ್ರಾಯ. ಅಸತ್ ಮತ್ತು ಅಭಾವ ಅಂತ ಎರಡು ಶಬ್ದಗಳನ್ನು ಬುದ್ಧ ಉಪದೇಶ ಮಾಡ್ತಾನೆ. ಅಸತ್ ಅಂದರೆ ಆ ಅಂದರೆ ಪರಮಾತ್ಮ, ಅವನಿಂದ ನಾಶ ಮಾಡಲ್ಪಡುವ ಕಾರಣ ಜಗತ್ತಿಗೆ ಅಸತ್ ಅಂತ. ಆ ಎಂಬ ಪರಮಾತ್ಮನಿಂದ ಜಗತ್ತು ಹುಟ್ಟೋದ್ರಿಂದ ಅಭಾವ ಅಂತ ಈ ರೀತಿಯಾಗಿ ಎಲ್ಲ ಅರ್ಥ ಮಾಡಬೇಕು. ಈ ಬುದ್ಧನಿಂದ ಎಷ್ಟು ಮತಗಳು ಹೊರಟವು ಅಂದರೆ, ಜೈನ ಮತ ಹೊರಟಿದ್ದು ಇದೇ ಬುದ್ಧನಿಂದ, ಬೌದ್ಧ ಮತದಲ್ಲಿ ಮತ್ತೆ ನಾಲ್ಕು ಪಂಗಡಗಳು ಹೊರಟವು. ಬುದ್ಧನ ಒಂದೇ ಮತನ್ನು ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಮತಗಳನ್ನು ಹುಟ್ಟುಹಾಕಿದರು ಅಂತ ನಮಗೆ ತಿಳಿಸ್ತಾರೆ. ದಾಸರು ಬತ್ತಲೆ ನಿಂತಿಹ ಬೌದ್ಧನಿಗೆ ಅಂತ ಕೆಲವು ಕಡೆ ಪ್ರಯೋಗ ಮಾಡಿದ್ದನ್ನು ಕೇಳಿದ್ದೀವಿ. ಆ ರೀತಿ ಯಾಕೆ ಅಂತ ಕೇಳಿದ್ರೆ, ದೇವಲೋಕದಲ್ಲಿ ತ್ರಿಪುರಾಸುರರ ಸಂಹಾರಕ್ಕಾಗಿ ಬುದ್ಧ ಅವರ ಹೆಂಡಂದಿರ ಮುಂದೆ ಬತ್ತಲಾದ ಅಂತ. ಹೀಗೆ ಬತ್ತಲಾಗುವ ಮೂಲಕ ತ್ರಿಪುರಾಸುರರ ಸಂಹಾರಗೈದ ಅಂತ ಈ ರೀತಿಯಾಗಿ, ಅಂದರೆ ಅವ್ರಿಗೆ ಮಾನಸಿಕವಾಗಿ ವ್ಯಭಿಚಾರ ದೋಷ ಬರಲಿಕ್ಕೆ ಅವ್ರಿಗೆ ಆ ರೀತಿಯಾಗಿ ಭಗವಂತ ಮಾಡಿದ್ದು. ಬುದ್ಧ ಸಾಕ್ಷಾತ್ ಭಗವಂತ ಅಂತ ಅಂದಮೇಲೆ ಅವನನ್ನು ಉಪಾಸನೆ ಮಾಡೋ ಕ್ರಮ ನಮ್ಮಲ್ಲಿ ಬಂದಿಲ್ವಲ್ಲ ಅಂತ ಸಂಶಯ ಬಂದರೆ, ಬೌದ್ಧ ಅವತಾರ ನಮಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥದ್ದು ಕಲಿಯುಗಕ್ಕೆ, ಅದಕ್ಕೆ ನಾವು ಉಪಾಸನೆ ಮಾಡೋ ಕಾಲಕ್ಕೆ ಬೌದ್ಧಾವತಾರ ಅಂತ ಸಂಕಲ್ಪ ಮಾಡುವಂಥದ್ದು. ಆದರೆ ಅವನ ಮಾತುಗಳು ಮೋಹಕ ರೂಪವಾಗಿದ್ದರಿಂದ ದಿಕ್ಕು ತಪ್ಪುವ ಸಂಭವ ಇರುತ್ತೆ. ಅದಕ್ಕೆ ತತ್ವಜ್ಞಾನದ ಸ್ಥಾಪನೆಗಾಗಿ ಹುಟ್ಟಿ ಬಂದ ಕೃಷ್ಣಾವತಾರನೇ ಹೆಚ್ಚಾಗಿ ಉಪಾಸನೆ ಮಾಡೋದು ಕಂಡುಬಂದಿದೆ. ಈ ಭಗವಂತನ ಬುದ್ಧ ಅನ್ನೋ ರೂಪವನ್ನು ಹೇಗೆ ಅನುಸಂಧಾನ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಬೌದ್ಧ ಧರ್ಮದ ಉಪದೇಶದಿಂದ ತಾಮಸರಿಗೆ ಮಿಥ್ಯಾಜ್ಞಾನವನ್ನು ಪ್ರಚುರಪಡಿಸಿ ಪ್ರಶಾಂತ ವಿದ್ಯೆಯಿಂದ ದೇವತೆಗಳನ್ನು ಉದ್ಧರಿಸಿದ ಸರ್ವಜ್ಞ ಶಿಖರೋಮಣಿಯಾಗಿರ್ತಕ್ಕಂಥ ಬುದ್ಧನನ್ನು ದಶಾವತಾರಗಳಲ್ಲಿ ಚಿಂತಿಸಿ ಧ್ಯಾನಿಸಿ ಪೂಜಿಸಬೇಕು ಅಂತ. ಅದನ್ನೇ ನಾರಾಯಣ ಬ್ರಹ್ಮದಲ್ಲಿ ಪಾಖಂಡಿ ಇದರಿಂದ ರಕ್ಷಣೆ ಆಗಬೇಕು ಅಂತ. ಅದೇ ಈ ಬೌದ್ಧ ಅವತಾರವನ್ನು ಸ್ಮರಣೆ ಮಾಡಬೇಕು ಅಂತ. ಪಾಖಂಡಿಗಳ ಒಡನಾಟಕ್ಕೆ ಪ್ರಶಾಂತ ದೇವ ನಮ್ಮನ್ನು ರಕ್ಷಿಸಲಿ, ಬೌದ್ಧ ಅವತಾರ ಹರಿಯು ಪಾಖಂಡಿ ಜನರಿಂದ ರಕ್ಷಿಸಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು.